ತುಳು ಅವತರಣಿಕೆಯನ್ನು ಇದೀಗ ಕೇಳೋಣ. ಎಣ್ಣ ಪ್ರೀತಿದ ದೇಶೋಡು ವಾಸಮನ್ಪುಣಕ್ಲೆ ನಮಸ್ಕಾರ. ಈ ಇತಿಹಾಸಗು ಸಂದನ ಪೊರ್ತುಡು ನಿಕ್ಲೇನು ಉದ್ದೇಶಿದ್ದು ಪಾತೆರಿಯರೇ ಎಂಕ್ ಭಾರಿ ಸಂತೋಷ ಆವೊಂದುಂಡು. ಗಣರಾಜ್ಯೋತ್ಸವದ ದುಮ್ಮನಾಣಿ ಯಾನು ಎನ್ನ ಹೃದಯದಿಂಜಿದಿ ಮೆಚ್ಚಿಗೆಲೇನು ತೆರಿಪಾವೆ. ಇನಿಕ್ ಎಲ್ಪತ್ತೈನು ವರ್ಷಗಳ ದುಂಬು ಜನವರಿ 25ಕ್ಕೆ ನಮ್ಮ ಗಣರಾಜ್ಯದ ಆಧಾರ ಗ್ರಂಥ ಪಂಡ ಭಾರತದ ಸಂವಿಧಾನ ಜಾರಿಗೆ ಬತ್ತನು. ಸುಮಾರು 3 ವರ್ಷಲಿನ ಚರ್ಚೆಡ್ದು ಬೊಕ್ಕ ಸಂವಿಧಾನ ಸಭೆ 1949 ನವೆಂಬರ್ 25 ಸಂವಿಧಾನನು ಒತ್ತನುಂಡು. ಅವ್ವೇ ಉದ್ದೇಶಗಾದು 2017 ಆ ದಿನನು ಪಂಡ ನವೆಂಬರ್ 25 ಸಂವಿಧಾನ ದಿನಾಂದು ಆಚರಣೆ ಮಲ್ತದುಂಡು. ಗಣರಾಜ್ಯೋತ್ಸವ ಮಾತಾ ನಾಗರಿಕರಿಗೆ ಸಾಮೂಹಿಕ ಸಂತೋಷ ಬೊಕ್ಕ ಪೆರ್ಮೆದ ವಿಷಯ ಆದುಂಡು. ಒವ್ವೇ ರಾಷ್ಟ್ರದ ಇತಿಹಾಸಡು 75 ವರ್ಷಗಳು ಬಜಿ ಒಂಜಿ ಕ್ಷಣಕ್ಕೂ ಸಮಾಂದು ಪನೋಲಿ. ಆಂಡ ಯಾನು ಎನ್ನುನ ಪಂಡ ಭಾರತದ ಕರಿನ 75 ವರ್ಷಲಿನ ಬಗೆಟ್ ಅಂಚ ಪಣಿಯರೆ ಆಪುಜಿ. ಒಂದು ದಿಂಜ ಕಾಲದ ಭಾರತದ ಆತ್ಮ ಜಾಗೃತಿ ಆಯ್ನ ಪೊರ್ತು ಆದುಂಡು. ಬೊಕ್ಕ ನಮ್ಮ ರಾಷ್ಟ್ರ ಜಾಗತಿಕ ಸಮುದಾಯಡು ತನ್ನ ಸರಿಯಾಯಿನ ಸ್ಥಾನನು ಪಿರ ಪಡೆಯರೆ ರಭಸದ ಕಾರುದಿ ಒಂದುಂಡು. ಪಿರಾಕದ ನಾಗರಿಕತೆಟ್ಟು ಭಾರತನು ವರ ಜ್ಞಾನ ಬೊಕ್ಕ ಬುದ್ಧಂತಿಕೆದ ಮೂಲಾಂದು ಲೆತ್ತೊಂದಿತ್ತುಂಡು. ಆಂಡ ಭಾರತಗೂ ಒಂಜಿ ಕರಾಳ ಪೊರ್ತುಡ್ದು ಬಚಾವ್ ಆವಡಾದು ಬತ್ತನು. ವಸಾಹತು ಶಾಹಿ ಆಡಳಿತದ ಅಡಿಟು ಮನುಷ್ಯತ್ವ ಇಜ್ಜಂದಿನ ಶೋಷಣೆಡು ದೇಶಡು ಭಾರಿ ಬಡಪತ್ತು ಕವಿದಿತ್ತನು. ಇತ್ತೆ ಅಪ್ಪೆ ಭೂಮಿನ ಪರದೇಶಿಲಿನ ಆಡಳಿತದ ಸಂಕಲೆಡ್ದು ಬುಡುಗಡೆ ಮಲ್ಪರೆ ಮಹಾತ್ಯಾಗ ಮಲ್ತನ ಶೂರೇರು ಬೀರೇರೇನು ದುಂಬು ನೆಂಪು ಮಲ್ತನುಗ. ಅಕ್ಲೆಡು ಕೆಲವೇರು ಸ್ವತಂತ್ರ ಪೊರಂಬಾಟದಕ್ಲೇನು ಜನಕುಳು ತೆರಿದೇರು. ಆಂಡ ನನಲ ಏತೋ ಪೊರಂಬಾಟದಕ್ಲೇನ ಬಗೆಟ್ ಅಕ್ಲೆಗು ತೆರೆದಿಜ್ಜಾಂಡು. ಈ ಸರ್ತಿ ನಮ ಸ್ವತಂತ್ರ ಪೊರಂಬಾಟದಕ್ಲೇನ ಪ್ರತಿನಿಧಿಯಾದು ಉಂತುದನ ಭಗವಾನ್ ಬಿರ್ಸಾಮುಂಡ ಮೇರೆನ 105 ವರ್ಷದ ಜನ್ಮದಿನಾಚರಣೆ ಮಲ್ತೊಂದುಲ್ಲ. ರಾಷ್ಟ್ರೀಯ ಇತಿಹಾಸೋಡು ಆರು ಮಿತ್ತಮಟ್ಟದ ಸ್ವತಂತ್ರ ಪೊರಂಬಾಟದಕ್ಲೇಡು ಒರಿಯಿಂದು ತೆರೆದು ಇತ್ತೆ ಆರೆಗು ಸರಿಯಾಯಿನ ರೀತಿಡು ಮಹತ್ವ ಕೊರೊಂದುಂಡು. 20 ಶತಮಾನದ ಸುರೂತ 10 ವರ್ಷಲೆಡು ಸ್ವತಂತ್ರ ಪೊರಂಬಾಟದಕ್ಲೇನ ಚಲವಳಿಲು ಸಂಘಟನೆ ಆಯ್ನ ರಾಷ್ಟ್ರಧರ್ಮದ ಆಂದೋಲನದ ರೂಪತಾಲ್ಯ. ಮಹಾತ್ಮ ಗಾಂಧಿ, ರವೀಂದ್ರನಾಥ ಟಾಗೋರ್ ಬೊಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ರೇ ನಂಚಿನ ಮಹಾನು ವಿಭೂತಿಲು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಬಿಲೆನು ಪಿರ ಜೂವಪ್ಪ ಮಲ್ತುಬುಡಿಯ. ಒಂದು ನಮ್ಮ ದೇಶದ ಸೌಭಾಗ್ಯ ಎಂದೇ ಪನೋಡು. ನ್ಯಾಯ, ಸ್ವತಂತ್ರ, ಸಮಾನತೆ ಬೊಕ್ಕ ಭಾತೃತ್ವ ನಮ ಇತ್ತೆದ ಕಾಲಡು ಕಲ್ಪೆರಬತ್ತನ ಸಿದ್ಧಾಂತದ ಕಲ್ಪನೆಲು ಅತ್ತು. ಅವು ಏಪಗುಲ ನಮ್ಮ ನಾಗರಿಕತೆದ ಸಂಸ್ಕೃತಿದ ಅಂಗವಾದುಂಡು. ಭಾರತ ಸ್ವತಂತ್ರ ಅನಗ ಸಂವಿಧಾನ ಬೊಕ್ಕ ಗಣರಾಜ್ಯದ ಭವಿಷ್ಯದ ಬಗೆಟು ವಿಮರ್ಶಕರು ಸಂಶಯ ತೋಜಾವಂದಿತ್ತೇರು. ಅಕ್ಲೆಗು ಉಂದುವೇ ಬದುಕದ ಬಿಲೆತ ಬಲೋಡ್ದು ಇಡೀ ತಪ್ಪುಂದು ಸಾಬೀತು ಮಲ್ತುಂಡು. ನಮ್ಮ ಸಂವಿಧಾನ ಸಭೆತ ಸಂಯೋಜನೆ ನಮ್ಮ ಗಣರಾಜ್ಯದ ಬಿಲೆಕ್ಕೆ ಸಾಕ್ಷಿ ಆದುಂಡು. ಒಂದು ದೇಶದ ಮಾತಾ ಭಾಗ್ಯಲೆನ ಬೊಕ್ಕ ಮಾತಾ ಸಮುದಾಯಲನ ಪ್ರತಿನಿಧಿಲೆನು ಹೊಂದುದಿತ್ತನು. ಆಯ್ತ ಸದಸ್ಯರಡು ಮುಖ್ಯವಾದ ಸರೋಜಿನಿ ನಾಯ್ಡು, ರಾಜಕುಮಾರಿ ಅಮೃತ್ ಕೌರ್, ಸುಚೇತ ಕೃಪಲಾಣಿ, ಹಂಸಬೆನ್ ಮೆಹತಾ ಬೊಕ್ಕ ಮಾಲತಿ ಚೌಧರಿಯರ ನಂಚಿನ ನಾಯಕರು ಸೇರ್ನಂಚ 18 ಪಂಜನಕ್ಲು ಇತ್ತೇರು. ಲೋಕದ ಪಾಕಾ ಭಾಗೊಲೆಡು ಪೊಂಜಲಿನ ಸಮಾನತೆ ದೂರದ ಆದರ್ಶವಾದುಪ್ನಗ ಭಾರತೋಡು ಪೊಂಜನಕ್ಲು ರಾಷ್ಟ್ರದ ಭವಿಷ್ಯನು ಕಟ್ಟುನವಳು ಕಾರ್ಯೊಡಿತದ ಕೊಡುಗೆ ಕೊರೊಂದಿತ್ತೇರು. ಸಂವಿಧಾನ ಜೂವಪ್ಪ ದಾಖಲೆ ಆದುಂಡು. ದಯಪಂಡ ನಾಗರಿಕರನ ನಿಷ್ಠೆ ಸಾರಗಟ್ಲೆ ವರ್ಸಲೆಡ್ದು ನಮ್ಮ ನೈತಿಕ ಜೀವನ ದಿಟ್ಟಿದ ಮುಖ್ಯ ತತ್ವ ಆದುಂಡು. ನಮ್ಮ ಸಂವಿಧಾನ ಭಾರತೀಯರೆಗಾದು ಸಾಮೂಹಿಕ ಗುರುತುದ ಅಕೇರಿದ ಪಂಚಾಂಗನು ಒದಗಾವುಂಡು. ಒಂದುವಂಜಿ ಕುಟುಂಬ ಆದು ನಮನ ಒಗ್ಗಟ್ಟದ ಸೂತ್ರೋಡು ತುರಿಪುಂಡು. ಕರಿನ 75 ವರ್ಸಲೆಡ್ದು ಒಂದು ನಮ್ಮ ಬುಳೆಚಿಲದ ಸಾಧಿನ ಮುಖ್ಯವಾದ ಮಲ್ತದನು. ಕರಡು ಕಟ್ಟನ ಸಮಿತಿದ ಗುರ್ಕಾರ್ಯರಾದಿತ್ತನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸಂವಿಧಾನ ಕಟ್ಟನ ಸಭೆತ ಬಾಕಿ ಪ್ರತಿಷ್ಠೆದ ಸದಸ್ಯರು ಬೇತೆ ಬೇತೆ ಅಧಿಕಾರಿಗಳು ಬೊಕ್ಕ ಬಾಕಿ ದಕ್ಲೆಗು ಇತ್ತೆ ನಮ ಸಜ್ಜನಿಕೆಡು ಸೊಲ್ಮೆಲೆನು ಸಂದಾವ. ಅಕಲು ಕಷ್ಟಬತ್ತದ ಕೆಲಸ ಮಲ್ತು ನೆಡದೆ ನಂಕ ಈ ಅದ್ಭುತ ಗ್ರಂಥ ತಿಕ್ಕದನು. ಆತ್ಮೀಯ ದೇಶಡು ವಾಸಮನ್ಪುಣಕ್ಲೆ ಸಂವಿಧಾನ ಜಾರಿ ಆಯ್ನೆಡ್ದು ಬೊಕ್ಕ ಈ 75 ವರ್ಷಲು ಯುವ ಗಣರಾಜ್ಯೋತ್ಸವದ ಮಾತಾ ಬುಲೆಚಿಲಿಡ್ದು ಗುರುತು ಮಲ್ತೊಂದುಂಡು. ಸ್ವತಂತ್ರದ ಪೊರ್ತುಡು ಐಡ್ದು ಬೊಕ್ಕಲ ದೇಶದ ಹೆಚ್ಚಿನ ಭಾಗಗಳು ಭಾರಿ ಬಡಪತ್ತು ಬೊಕ್ಕ ಬಡವನು ಎದುರುಸಾವದಿತ್ತನು. ಆಂಡ ನಮ್ಮ ಆತ್ಮ ವಿಶ್ವಾಸ ಏಪಗುಲ ಕುಂದುದುಜಿ. ಪ್ರತಿಯೊರಿಲ ಮಿತ್ತಮಟ್ಟಗು ಬರಿಯರೆ ಅವಕಾಶ ಉಪ್ಪುನ ಸರಿ ಆಯ್ನ ಸ್ಥಿತಿಗತಿಲೆನು ಕಟ್ಟಿಯರೆ ನಮ ನಿರ್ಧಾರ ಮಲ್ತ. ನಮ್ಮ ರೈತ ಸೋದರ ಸೋದರಿಯರು ಕಷ್ಟಬತ್ತದು ನಮ್ಮ ದೇಶನು ತೆನಸು ಉತ್ಪತ್ತಿಡು ಸ್ವಂತ ಕಾರಡು ಉಂತುನಂಚ ಮಲ್ತೇರು. ನಮ್ಮ ಮೂಲ ಸೌಕರ್ಯ ಬೊಕ್ಕ ಉತ್ಪತ್ತಿದ ವಲಯನು ಪರಿವರ್ತನೆ ಮಲ್ಪೆರೆ ನಮ್ಮ ಬೆನ್ಪುನ ಸೋದರ ಸೋದರಿಯರು ಬುಡಂದೇ ಪುಣೆಯರು. ಅಕ್ಲೆನ ಬುಡಂದನ ಪ್ರಯತ್ನೊಲೆಗು ಸೊಲ್ಮೆಳು. ಭಾರತದ ಪಣವು ವ್ಯವಸ್ಥೆ ಇತ್ತೆ ಜಾಗತಿಕ ಪಣವು ವ್ಯವಸ್ಥೆಲನ ಮಿತ್ತು ಪ್ರಭಾವ ಬೀರೊಂದುಂಡು. ಇತ್ತೆ ಭಾರತ ಅಂತಾರಾಷ್ಟ್ರ ಚಾವಡಿಲೆಡು ನಾಯಕ ಸ್ಥಾನೊಲೆನು ಪಡೆಯೊಂದುಂಡು. ನಮ್ಮ ಸಂವಿಧಾನ ಕಟ್ಟದ ನಾವು ನೀಲನಕ್ಷೆ ಇಜ್ಜಂದೆ ಈ ಬಾರಿ ಪರಿವರ್ತನೆ ಸಾಧ್ಯ ಆಪುಜನು. ಇಂಚಿಪದ ವರ್ಸಲೆಡು ಪನಾವುದ ಬುಲೆಚಿಲು ಬಿಲೆ ಬುಡಂದೆ ಮಿತ್ತಮಟ್ಟುಡು ಉಂಡು. ಹಿಂದೆಡ್ದು ನಮ್ಮ ಜವಣೆರೆಗು ಬೇಲೆದ ಅವಕಾಶಲು ಸೃಷ್ಟಿ ಆತನು. ರೈತರು ಬೊಕ್ಕ ಕಾರ್ಮಿಕರನ ಕೈಕು ಹೆಚ್ಚಿಗೆ ಕಾಸು ಬರೊಂದುಂಡು. ಬೊಕ್ಕ ಹೆಚ್ಚಿನ ಜನಕುಲೇನು ಬಡಪತ್ತೋಡುದು ಮಿತ್ತು ದೇರ್ತೊಂದುಂಡು. ಗಟ್ಟಿದ ಬೊಕ್ಕ ದೂರದಿಟ್ಟಿದ ಪನವು ಸುಧಾರಣೆಲು ನಾನಾ ಬರ್ಪುನ ವರ್ಷೊಲೆಡು ಬುಳೆಚಿಲುದ ಈ ಗತಿನು ಒರಿಪಾವನುಂಡು. ಸರಕಾರ ಪನವು ಕಾಸು ಸೇರೋಣಕ್ಕೆ ಹೆಚ್ಚಿಗೆ ಒತ್ತು ಕೊರಪುನೇನು ದುಂಬರಿಪುನ ಹಿಡ್ದಾವರ ಪ್ರಧಾನಮಂತ್ರಿ ಜನಧನ್ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಮುದ್ರಾ ಯೋಜನೆ, ಸ್ಟ್ಯಾಂಡಪ್ ಇಂಡಿಯಾ ಬೊಕ್ಕ ಅಟಲ್ ಪಿಂಚಣಿ ಯೋಜನೆಗಳ ನಂಚಿನ ಪನವುದ ಒತ್ತು ಕ್ರಮಲೇನು ಇಸ್ತಾರಮಲ್ತದನು. ಈ ನಿರ್ದು ಹೆಚ್ಚಿನ ಜನಕುಲೆಗೆ ಬೇತೆ ಬೇತೆ ಪನವು ಕಾಸು ಬೆರಿಸಾಯ ಯೋಜನೆಗಳನ್ನ ಲಾಭ ಒದಗಾವನುಂಡು. ಆತೇ ಮುಖ್ಯವಾದ ಸರಕಾರ ಜನಕಲ್ಯಾಣದ ಕಲ್ಪನೆಯನ್ನು ಪಿರ ತುಳಿತುತ್ತೂತುಂಡು. ಉಂತುನ ವ್ಯವಸ್ಥೆ ಬೊಕ್ಕ ಪರ್ಪುಣ ನೀರ್ದಂಚಿನ ಮೂಲ ಅಗತ್ಯಗಳನ್ನು ಅಧಿಕಾರಾಂದು ಲೆಕ್ಕಗುದೆ ತೋಂದುಂಡು. ವಿಶೇಷವಾದ ಪರಿಶಿಷ್ಟ ಜಾತಿಲು ಪರಿಶಿಷ್ಟ ಪಂಗಡಲು ಬೊಕ್ಕ ಬೇತೆ ಪಿರವರಿದಿನ ವರ್ಗಲಿನ ಅರುಟುಪ್ಪುನ ಸಮುದಾಯಲಿಗು ಸಹಾಯಕೈ ನೀರ್ಯರೆ ಮಾತಾ ಪ್ರಯತ್ನಲೇನು ಮಲ್ತದುಂಡು. ಉದಾಹರಣೆಗೆ ಎಸ್ ಸಿ ಸಮುದಾಯದ ಜವಣೆರೆಗೆ ಮೆಟ್ರಿಕ್ ದುಂಬುದ ಬೊಕ್ಕ ಮೆಟ್ರಿಕ್ ಬೊಕ್ಕದ ವಿದ್ಯಾರ್ಥಿ ವೇತನಗಳು, ರಾಷ್ಟ್ರೀಯ ಫೆಲೋಶಿಪ್ಪುಗಳು, ಸಾಗರೋತ್ತರ ವಿದ್ಯಾರ್ಥಿ ವೇತನಗಳು, ಹಾಸ್ಟೆಲ್ಲು ಬೊಕ್ಕ ಕೋಚಿಂಗ್ ಸೌಕರ್ಯಗಳು ಒದಗಾವನುಂಡು. ಪ್ರಧಾನಮಂತ್ರಿ ಪರಿಶಿಷ್ಟ ಜಾತಿ ಅಭ್ಯುದಯ ಯೋಜನೆ ಬೇಲೆ ಬೊಕ್ಕ ಆದಾಯದ ಅವಕಾಶಗಳನ್ನು ಒದಗಾವನೆಡ್ದು ಎಸ್ ಸಿ ಸಮುದಾಯದ ಬಡಪತ್ತುನು ಕಮ್ಮಿ ಮನ್ಪುನವಳು ಭಾರೀ ಬುಳಿಚಿಲು ಸಾಧಿಸಾವನುಂಡು. ಪರಿಶಿಷ್ಟ ಪಂಗಡಲೆನ ಸಮುದಾಯದ ಸಾಮಾಜಿಕ ಬೊಕ್ಕ ಪನವುದ ಬುಳಿಚಿಲುಗಾದು ವಿಶೇಷ ಯೋಜನೆಲೆಗ್ ರೂಪ ಕೊರ್ತುಂಡು. ಇದೆಟು ಧರ್ತಿ ಅಭಾಗ್ ಗ್ರಾಮ ಉತ್ಕರ್ಷ ಅಭಿಯಾನ ಬೊಕ್ಕ ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯಮಹಾ ಅಭಿಯಾನ ಪಿ ಎಂ ಜನ್ಮನ್ ಸೇರಿದುಂಡು. ಡಿನೋಟಿಫೈಡ್ ಅಲೆಮಾರಿ ಬೊಕ್ಕ ಅರೆ ಅಲೆಮಾರಿ ಸಮುದಾಯಲಿಗು ಅಭಿವೃದ್ಧಿ ಬೊಕ್ಕ ಕಲ್ಯಾಣ ಮಂಡಳಿನ ಕಟ್ಟದಲು. ಈ ನಡುಟು ಕರಿನ 10 ವರ್ಷಲೆಡು ಮಾರ್ಗಲು ಬೊಕ್ಕ ರೈಲ್ವೆಲು ಬಂದರುಲು ಬೊಕ್ಕ ಲಾಜಿಸ್ಟಿಕ್ ಕೇಂದ್ರಗಳು ಸೇರಿನಂಚ ಭೌತಿಕ ಮೂಲಸೌಕರ್ಯ ಅಭಿವೃದ್ಧಿದ ಮಿತ್ತು ಗುಮನ ಕೊರತುಂಡು. ಹಿಂದೆಡ್ದು ಒಂಜಿ ಗಟ್ಟಿದ ಅಡಿಪಾಯ ಪಾಡ್ದನು. ಅವು ಬರ್ಪುನ 10 ವರ್ಷಲೆಡು ಬುಳೆಚಿಲುಗು ಬೆರಿಸಾಯ ಕೊರ್ಪುಂಡು. ಪನವಕಾಸು ಕ್ಷೇತ್ರಡು ಸರಕಾರ ತಂತ್ರಜ್ಞಾನನು ಗಲಸ್ತನ ರೀತಿ ಬೊಕ್ಕೋರಿಲ ಅಂಚೆನೆ ಮಲ್ಪುನಂಚ ಉಂಡು. ಬೇತೆ ಬೇತೆ ಡಿಜಿಟಲ್ಡ್ ಕಟ್ಟುನ ಅಜಪ್ಪುಲು ಬೊಕ್ಕ ಸೀದಾ ಲಾಭವರ್ಗ ಮಲ್ಪುನ ವ್ಯವಸ್ಥೆ ಸೇರಿದುಪುಣೆಕ್ಕೆ ಉಮೇದು ಕೊರಪುಂಡು. ಹಿಂದೆಡ್ದು ನಮ್ಮ ಕೆಲವೇ ವರ್ಷಲಿಡು ಲೋಕದ ಭಾರಿ ಎಡ್ಡೆ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯನು ಕಟ್ಟದ. ಪ್ರೀತಿದ ದೇಶಡು ವಾಸಮನ್ಪುಣಕ್ಲೆ ನಮ್ಮ 1947 ಸ್ವತಂತ್ರನು ಪಡೆತ. ಆಂಡ ವಸಾಹತುಶಾಹಿ ಮನಸ್ಸು ಸ್ಥಿತಿತ ಪಾಕ ಅಳಿದುವರಿನವು ನಮ್ಮ ನಡುಟು ದಿಂಜಕಾಲ ಒರಿದನು. ಇಂಚಿಪದ ದಿನಕ್ಲೆಡು ಆ ಮನಸ್ಸು ಸ್ಥಿತಿನು ಬದಲ್ಪುನ ಸಂಘಟನೆದ ಪ್ರಯತ್ನಲೇನು ನಮ್ಮ ತೂವನುಲ್ಲ. ಭಾರತೀಯ ದಂಡ ಸಂಹಿತೆ, ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಬೊಕ್ಕ ಭಾರತೀಯ ಸಾಕ್ಷ್ಯ ಕಾಯ್ದೆನು, ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಬೊಕ್ಕ ಭಾರತೀಯ ಸಾಕ್ಷಿ ಅಧಿನಿಯಮಲೆನ ಒಟ್ಟುಗು ಬದಲ್ಪುನ ನಿರ್ಧಾರ ಅಂಚಿನ ಪ್ರಯತ್ನಲೆಡು ಭಾರೀ ಗುಮನ ಕೊರ್ಪುನವು ಆದುಂಡು. ನ್ಯಾಯಶಾಸ್ತ್ರದ ಭಾರತೀಯ ಸಂಪ್ರದಾಯದ ಆಧಾರದ ಮಿತ್ತು ಹೊಸ ಕ್ರಿಮಿನಲ್ ಕಾನೂನುಗಳು ಅಪರಾಧ ನ್ಯಾಯ ವ್ಯವಸ್ಥೆದ ಕೇಂದ್ರಡು ಶಿಕ್ಷೆದ ಬದಲಿಗೆ ನ್ಯಾಯದ ಪಟ್ಟುನೇನು ದೀಪುಂಡು. ಒಂದು ಅತ್ತಂದೆ ಹೊಸ ಕಾನೂನುಗಳು ಪೊಂಜನಕ್ಲು ಬೊಕ್ಕ ಜೋಕ್ಲೆನ ಎದುರಾಯಿನ ಅಪರಾಧಲೇನು ಎದುರುಸಾಯರೆ ಹೆಚ್ಚ ಒತ್ತು ಕೊರಪುಣು. ಅಂಚಿನ ಮಲ್ಲ ಪ್ರಮಾಣದ ಸುಧಾರಣೆಲೆಗೆ ದಿಟ್ಟತನದ ದೂರದಿಟ್ಟಿದ ಅಗತ್ಯ ಉಂಡು. ದೇಶಡು ಒಂಜೇ ಪೊರ್ತುಡು ಓಟುಲೇನು ಮಲ್ಪೆರೆ ಸಂಸತ್ತುಡು ದುಂಬುದೀನ ಮಸೂದೆ ಎಡ್ಡೆ ಆಡಳಿತದ ನಿಯಮಳೇನು ಪಿರ ವ್ಯಾಖ್ಯಾನ ಮಲ್ಪೆರೆ ಭರವಸೆ ಕೊರ್ಪುನ ಬೊಕ್ಕೊಂಜಿ ಕ್ರಮವಾದುಂಡು. ಒನ್ ನೇಷನ್ ಒನ್ ಎಲೆಕ್ಷನ್ ಯೋಜನೆ ಆಡಳಿತಡು ನಿಘಂಟುಗು ಉಮೇದು ಕೊರ್ಪುಣು. ನೀತಿ ನಿರ್ಧಾರಗಳಿಗೆ ಸಂಬಂಧಪಟ್ಟನ ಕಾರ್ಯಡಿಜ್ಜಂದನೇನು ಮುಗಿಪೊಳಿ. ಸಂಪತ್ತುಲೆನ ಬೇತೆಗೆ ಪೋಪುನ ಖರ್ಚಿನ ತಗ್ಗಾವಳಿ ಬೊಕ್ಕ ಪನವಕಾಸು ಪುದೇನು ಕಮ್ಮಿ ಮಲ್ಪೊಳಿ. ನಮ್ಮ ನಾಗರಿಕತೆದ ಪರಂಪರೆದ ಒಟ್ಟುಗೂ ನಮ್ಮ ಸಂಬಂಧ ನನಲ ಹೆಚ್ಚೊಂದುಂಡು. ಇತ್ತೆ ನಡತೊಂದುಪ್ಪುನ ಪ್ರಯಾಗರಾಜ್ ಕುಂಭಮೇಳನು ಆ ಪರಂಪರೆದ ಶ್ರೀಮಂತಿಕೆದ ಅಭಿವ್ಯಕ್ತಿ ಆದು ತುವಳಿ. ನಮ್ಮ ಸಂಪ್ರದಾಯಗಳು ಬೊಕ್ಕ ಪದ್ಧತಿಲೇನು ರಕ್ಷಣೆ ಮಲ್ಪೆರೆ ಬೊಕ್ಕ ಪಿರ ಮಿತ್ತುಕನಯರೆ ಸಂಸ್ಕೃತಿದ ಕ್ಷೇತ್ರಡು ಪಾಕ ಉತ್ಸಾಹದಿಂಜಿದಿ ಪ್ರಯತ್ನಲೇನು ಮಲ್ತೊಂದುಂಡು. ಭಾರತ ಶ್ರೇಷ್ಠ ಭಾಷಾ ತರಾವರಿದ ಕೇಂದ್ರ ಆದುಂಡು. ಈ ಶ್ರೀಮಂತಿಗೆನು ರಕ್ಷಣೆ ಮಲ್ಪೆರೆ ಬೊಕ್ಕ ಆಚರಣೆ ಮಲ್ಪೆರೆ ಸರಕಾರ ಅಸ್ಸಾಮಿ ಬಂಗಾಳಿ ಮರಾಠಿ ಪಾಲಿ ಬೊಕ್ಕ ಪ್ರಾಕೃತನು ಶಾಸ್ತ್ರೀಯ ಭಾಷೆಲಾದು ಗುರುತು ಮಲ್ತದನು. ಈ ವರ್ಗ ಈ ತೊರತುಗೆ ತಮಿಳು ಸಂಸ್ಕೃತ ತೆಲುಗು ಕನ್ನಡ ಮಲಯಾಳಂ ಬೊಕ್ಕ ಒರಿಯಾ ಭಾಷೆನು ಸೇರಿದುಂಡು. ಸರಕಾರ ಇತ್ತೆ 11 ಶಾಸ್ತ್ರೀಯ ಭಾಷೆಲೆಡು ಬುಡಂದೆ ಸಂಶೋಧನೆ ಮಲ್ಪೆರೆ ಉಮೇದು ಕೊರಪುಣು. ಗುಜರಾತದ ವಡ್ಡು ನಗರಡು ಭಾರತದ ಕಡೀರ್ದ ಪುರಾತತ್ವ ಶಾಸ್ತ್ರದ ಅನುಭವದ ವಸ್ತು ಸಂಗ್ರಹಾಲಯನು ಇಡೀ ಭರ್ತಿ ಮಲ್ಪೆರೆ ತಾನು ಎದುರುತು ಒಂದುಳ್ಳೆ. ಇದೇನು ಉತ್ಖನನ ಜಾಗದ ಕೈತಲು ಅಭಿವೃದ್ಧಿ ಮಲ್ತದನು. ಒಂದು ಸುಮಾರು ಕ್ರಿಸ್ತಪೂರ್ವ 800 ವರ್ಷಲೆನ ಪರತ್ತು ನರಮಾಣ್ಯ ವಸಾಹತುಲೆನ ಸಾಕ್ಷಿಲೇನು ತೋಜಾವುಂಡು. ಈ ವಸ್ತು ಜಮಾಲಯಡು ಬೇತೆ ಬೇತೆ ಕಾಲದ ಕಲೆ ಕೈಚಾತುರ್ಪದ ಬೊಕ್ಕ ಸಾಂಸ್ಕೃತಿಕ ಅಂಶಲೆನು ಒಂಜೇ ಜಾಗೆಗೆ ಕನವೊಂದುಂಡು. ಆತ್ಮೀಯ ದೇಶಡು ವಾಸಮನ್ಪುಣಕ್ಲೆ ಇತ್ತೆದ ನಮ್ಮ ಜವನ ಜವಂದಿ ಅಲ್ಮ ಎಲ್ಲೆದ ಭಾರತಗು ರೂಪು ಕೊರ್ಪುಂಡು. ನಮ್ಮ ಜವನ ಜವಂದಿ ಅಲ್ಮದ ಬಿರ್ಸಾದಿಗೆನು ಬರವು ಪಿದೈ ಕನವೊಂದುಂಡು. ಅಂಚಾದ ಸರಕಾರ ಬರವುಡು ಬಂಡಾಲಪಾಡುನೇನು ಹೆಚ್ಚ ಮಲ್ತದುಂಡು. ಕರಿನ 10 ವರ್ಷಲೆಡು ಕಲ್ಪುದ ಗುಣಮಟ್ಟ ಬೊಕ್ಕ ಭೌತಿಕ ಮೂಲಸೌಕರ್ಯ ಬೊಕ್ಕ ಡಿಜಿಟಲ್ ಸೇರ್ದುಪ್ಪುನ ಇಸೆಯಡು ಭಾರೀ ಬದಲಾವಣೆ ತೂತುಂಡು. ಕಲ್ಪಾವನ ಮಾಧ್ಯಮಗಾದ ಪ್ರಾದೇಶಿಕ ಭಾಷೆಲೇನು ಹೆಚ್ಚಿನ ಮಟ್ಟಡು ಪ್ರಚಾರ ಮಲ್ತೊಂದುಂಡು. ಬರವು ಕಲ್ಪನಕ್ಲೆನ ಸಾಧನೆಡು ಎದುರುತೂಯಿನಂಚ ಗುಮನ ಕೊರ್ಪುನಂಚಿನ ಸುಧಾರಣೆ ತೋಜಿದು ಬೈದನು. ಈ ಪರಿವರ್ತನೆಡು ಪೊಂಜೌ ಬರವು ಕಲ್ಪಾವನಕ್ಲು ನಿಘಂಟದ ಪಾಲು ವಹಿಸದಿರಂದು ತಿರಿಯರೆ ಎಂಕು ಸಂತೋಷ ಆಪುಣು. ದಾಯಪಂಡ ಕರಿನ 10 ವರ್ಷಲೆಡು ದೀನ ಬರವು ಕಲ್ಪಾವನಕ್ಲೆಡು ನೂದೆಟು ಅಜಿಪಡು ದೆಚ್ಚ ಪೊಂಜನಕ್ಲಾದುಲ್ಲೇರು. ವೃತ್ತಿಪರ ಬೊಕ್ಕ ಬರವುದ ಇಸ್ತರಣೆ ಬೊಕ್ಕ ಐನು ಮುಖ್ಯವಾಹಿನಿಗೆ ಕನಪುನವು ಎದುಕೊಂಡೇಕು ಸಂದುನ ಬುಳೆಚುಲು ಆದುಂಡು. ದುಂಬರಿದು ಇತ್ತೆ ಕಾರ್ಪೊರೇಟ್ ವಲಯಡು ನಮ್ಮ ಜವನ ಜವಂದಿ ಅಲ್ಮಗು ಇಂಟರ್ನ್ಶಿಪ್ ಅವಕಾಶಲೆನು ಒದಗಾವನ ಯೋಜನೆ ಹೊಂದುದುಂಡು. ಶಾಲಾ ಮಟ್ಟದ ಬರವುದ ಬಲವಾಯಿನ ಅಡಿಪಾಯದ ಒಟ್ಟುಗು ಭಾರತ ಜ್ಞಾನದ ತರಾವರಿ ಶಾಖೆಲೆಡು ವಿಶೇಷವಾದ ವಿಜ್ಞಾನಡು ತಂತ್ರಜ್ಞಾನದ ಒಟ್ಟುಗು ಹೊಸ ಎತ್ತರ ಮುಟ್ಟೊಂದುಂಡು. ಭಾರತೀಯ ಮಿತ್ತಬಾಣ ಸಂಶೋಧನಾ ಸಂಸ್ಥೆ ಇಂಚಿಪದ ವರ್ಷಲೆಡು ಮಿತ್ತಬಾಣಡು ಮಲ್ಲ ಸಂಶೋಧನೆ ಮಲ್ತೊಂದುಂಡು. ಈ ತಿಂಗಳು ಇಸ್ರೋ ಬೊಕ್ಕೋರ ತನ್ನ ಮಿತ್ತಬಾಣ ಪ್ರಯೋಗದೊಟ್ಟುಗು ರಾಷ್ಟ್ರನು ಪೆರ್ಮೆ ಪಡೆಪುನಂಚ ಮಲ್ತದುನು. ಭಾರತ ಇತ್ತೆ ಈ ಸಾಮರ್ಥ್ಯಗೇನು ಹೊಂದುದುಪ್ಪುನ ಲೋಕದ 4ನೇ ರಾಷ್ಟ್ರವಾದುಂಡು. ಒಂಜಿ ರಾಷ್ಟ್ರವಾದ ನಮ್ಮ ಹೆಚ್ಚೊಂದುಪ್ಪುನ ಆತ್ಮವಿಶ್ವಾಸದ ಮಟ್ಟೋಲು ಗೊಬ್ಬುದ ಕ್ಷೇತ್ರೋಡುಲ ಪಿದಾಯಿ ಬರೊಂದುಂಡು. ಅವಳು ನಮ್ಮ ಗೊಬ್ಬುದಕ್ಕಳು ಗೆಲ್ಮೆದ ಮೇಯಿಕೊಕ್ಕೇರುನ ಕತೆಕ್ಲೇನು ಬರೆತೇರು. ಕರಿನ ವರ್ಷನು ನಮ್ಮ ಗೊಬ್ಬುದಕ್ಕಳು ಒಲಿಂಪಿಕ್ಸ್ಡ್ ರೈಸದೇರು. ಪ್ಯಾರಾಒಲಿಂಪಿಕ್ಸ್ ಗೊಬ್ಬುಡು ನಮ್ಮ ಭಾರೀ ಮಲ್ಲ ಕೂಟೋನು ನಮ್ಮ ಕಡ್ಪುಡ್ದ. ಅಕ್ಕಲು ಅಕ್ಲೆನ ಭಾರೀ ಎಡ್ಡೆ ಪ್ರದರ್ಶನದ ಒಟ್ಟುಗು ಪಿರಬೈದೇರು. ನಮ್ಮ ಪಂಜನಕಲು ಆಂಜನಕಲು ಬಂಗಾರದ ಪದಕ ಗೆಂದುನೆತ ಒಟ್ಟುಗು ನಮ್ಮ ಚೆಸ್ ಚಾಂಪಿಯನ್ಲು ಲೋಕನು ಮೆಚ್ಚಯ್ಯರು. 2024 ಗೊಬ್ಬುಳೆಡು ಸಾಧನೆ ಮಲ್ತನ ಡಿ ಗುಗೇಶ್ ಕಿರಿಯ ವಿಶ್ವ ಚಾಂಪಿಯನ್ ಆದ ಇತಿಹಾಸ ಮಲ್ತೇರು. ತೀರ್ಥಮಟ್ಟೊಡೆ ತರಬೇತಿಡು ಎಡ್ಡೆ ಸುಧಾರಣೆ ಆತನು. ನಮ್ಮ ಗೊಬ್ಬುದಕಲು ಗೆಲ್ಮೆಡು ನಂಕು ಪೆರ್ಮೆ ಕನದೇರು. ಆಯ್ತ ಒಟ್ಟುಗು ನನದ ಅಲ್ಮಗು ಮಿತ್ತಮಟ್ಟದ ಉದ್ದೇಶನು ಸಾಸಾಯರೆ ಉಮೇದು ಕೊರ್ತೇರು. ಪಿದಾಯ ದೇಶಡು ವಾಸಾದಪ್ಪುನ ನಮ್ಮ ಸೋದರ ಸೋದರಿಯರು ನಮ್ಮ ನಾಗರಿಕ ಬಕ್ಕ ಸಂಸ್ಕೃತಿದ ಭಾರಿ ಎಡ್ಡೆ ಆದಪ್ಪುನೇನು ಲೋಕದ ತರಾವರಿ ಭಾಗೊಳಗೆ ಕೊನತೇರು. ಅಕುಲು ಅಕ್ಲೇನು ಏಪಲ ಭಾರತದ ಮರ್ಯಾದಿದ ಭಾಗಾಂದು ಲೆಕ್ಕೊಗದೆ ತೊಂದೇರು. ಈ ತಿಂಗಳದ ಸುರೂಕು ಪ್ರವಾಸಿ ಭಾರತೀಯ ದಿವಸ್ ಆಚರಣೆಡು ತಾನು ಪಂಡನಂಚ 2047 ಪೊರ್ತುಗು ಬುಳೆಚಿಲು ಆಯ್ನ ಭಾರತವನ್ನು ಕಟ್ಟುನವಳು ಪ್ರವಾಸಿ ಭಾರತೀಯರು ಬುಡಂದೆ ಬೊಕ್ಕ ಉತ್ಸಾಹಡು ಪಾಲುದೆತ್ತುವನ್ನು ಮೇರೆಂದು ತನಕು ಇಡೀ ವಿಶ್ವಾಸ ಉಂಡು. ಪ್ರೀತಿದ ದೇಶಡು ವಾಸಮನ್ಪುಣಕ್ಲೆ ಬೇತೆ ಬೇತೆ ಕ್ಷೇತ್ರೊಳೆಡು ಭಾರೀ ಬೊಕ್ಕ ದೇರ್ತುಪತ್ತುನ ಬುಳೆಚಿಲಿಡ್ದು ನಮ್ಮ ತರೆದೇರ್ತದ್ದು ಭವಿಷ್ಯದಂಚಿ ಪದ್ಯಪಾಡೊಂದುಲ್ಲ. ನಮ್ಮ ಜವಣೆರು ವಿಶೇಷವಾದ ನಮ್ಮ ಪಂಜೋಕುಲು ದೇಶದ ಉಜ್ವಲ ಭವಿಷ್ಯ ಕಟ್ಟುವೆರು. ನಮ್ಮ ಸ್ವತಂತ್ರದ ಶತಮಾನೋತ್ಸವನು ಆಚರಣೆ ಮಲ್ಪಿನ ಪೊರ್ತುಗು ಭಾರತವನ್ನು ಕಟ್ಟುನ ಅಕ್ಲೆನ ಕನಕುಲು ಸಾಕಾರ ಆವನುಂಡು. ಬೊಕ್ಕ ಇತ್ತೆದ ಜೋಕುಲು 2050 ಜನವರಿ 25 ತ್ರಿವರ್ಣ ಬಾವುಟಗು ಒಂದನೇ ಸಂಧಾನಗ ನಮ್ಮ ನನದ ಆತ್ಮಗು ನಮ್ಮ ಅಪ್ರತಿಮ ಸಂವಿಧಾನ ಮಾರ್ಗದರ್ಶನ ಕೊರಂದೆತ್ತಿನ ಈ ಮಹಾನ್ ಸಂಶೋಧನೆ ಸಾಧ್ಯ ಆಪು ಜನಂದು ಪನ್ಪೇರು. ನಮ್ಮ ನನದ ಅಲ್ಮೊಲು ಲೋಕಡು ಸ್ವತಂತ್ರ ಭಾರತದ ಉದ್ದೇಶನು ಚರಿತ್ರೆಗೆ ಅರ್ಥಬರ್ಪುನಂಚ ಮಲ್ಪುವೆರು. ತಾನು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯರನ ಪಾತ್ರೆಳೆನು ದೇರ್ತುಪತ್ತಿರೆ ಬಯಕುವೆ. ಬಾಪು ಪಂಡದಿತ್ತೇರು. ಸ್ವರಾಜ್ಯ ನಮನು ಸಂಸ್ಕೃತಿ ಇತ್ತನ ಕ್ಲಾದು ಮಲ್ಪೆರೆ ಬೊಕ್ಕ ನಮ್ಮ ನಾಗರಿಕತೆಯನ್ನು ಶುದ್ಧ ಮಲ್ಪೆರೆ ಬೊಕ್ಕ ತೀರ ಮಲ್ಪೆರೆ ಉದ್ದೇಶ ದಿವನುಜಿನ ಅವು ಎಂಚಿನಲ ಬಿಲೆ ಇತ್ತನವು ಆದು ಪೂಜಿ. ನಮ್ಮ ನಾಗರಿಕತೆತ ಮೂಲತತ್ವ ಪಂಡ ನಮ್ಮ ಮಾತಾ ವ್ಯವಹಾರಳೆಡು ಸಾರ್ವಜನಿಕ ಅತ್ತಂಡ ಖಾಸಗಿಯಾದ ನಮ್ಮ ನೈತಿಕತೆಗೆ ಮಿತ್ತಮಟ್ಟದ ಸ್ಥಾನ ಕೊರಡು. ಬಳೆ ಗಾಂಧೀಜಿಯರನ ಕನನು ನಿಜ ಮಲ್ಪೆರೆ ಪುಣೆವುನ ನಮ್ಮ ಕರ್ತವ್ಯನು ಪಿರ ಉಚ್ಚಾರ ಮಲ್ಪುಗ. ಆರೇನ ಆದರ್ಶ ಪಾತ್ರರುಳಾಯ್ನ ಸತ್ಯ ಬೊಕ್ಕ ಅಹಿಂಸೆ ಇಡೀ ಲೋಕಗು ಪಂಡುನವು ಆದು ಒರಿಯುಂಡು. ಹಕ್ಕುಲು ಬೊಕ್ಕ ಕರ್ತವ್ಯಲು ಒಂಜೇ ಪಾವಳಿದ ರಡ್ಡು ಮೋಣೆಲುಂದು ಆರು ನಂಕು ಕಲ್ಪಾಯರು. ನಿಜವಾದಂಡ ಹಕ್ಕುಲು ನಿಜವಾಯಿನ ಮೂಲ ಕರ್ತವ್ಯ ಆದುಂಡು. ಇತ್ತೆ ನಮ್ಮ ಆರೆನ ಸೈಸೊನ್ನಂಚಿನ ಮನಸ್ಸುದ ಪಾಠಲೇನು ನೆಂಪು ಮಲ್ತೊನ್ವ. ನಮ್ಮ ನರಮಾಣ್ಯ ನಿರಕರೆತಕ್ಲೆನ ಬಗೆಟ್ಟು ಮಾತ್ರೆ ಅತ್ತಂದೆ ಬಾಕಿ ನಿರಕರೆತಕ್ಲೆಗ್ಲ ಪಂಡ ದೈ ಮುರ್ಗ ಸುದೆಕುಲು ಬೊಕ್ಕ ಪರ್ವತಲೆನ ಬಗೆಟ್ಟು ಕಣಿಕರ ತೋಜಾವಡುಂದು ಆರು ಪಣಂದಿತ್ತೇರು. ಹವಾಮಾನ ಬದಲಾವಣೆದ ಜಾಗತಿಕ ಕಷ್ಟನು ಎದುರ್ಸಾವನ ಪ್ರಯತ್ನೊಲೆಗೆ ನಮ್ಮ ಪ್ರತಿಯೊರಿಲ ಕೊಡುಗೆ ಕೊರಡು. ಅವು ನಮ್ಮ ಕರ್ತವ್ಯ ಆದುಂಡು. ಜಾಗತಿಕ ಮಟ್ಟುಡು ಪರಿಸರ ರಕ್ಷಣೆ ಮಲ್ಪೆರೆ ಬೊಕ್ಕ ರಕ್ಷಣೆ ಮಲ್ಪುನೆಟ್ಟು ಹೆಚ್ಚ ಕಾರ್ಯಡುಪ್ಪ್ಯರೆ ವ್ಯಕ್ತಿಲು ಬೊಕ್ಕ ಸಮುದಾಯಲೆಗೂ ಉಮೇದು ಕೊರಿಯರೆ ಭಾರತ ಪರಿಸರಗಾದು ಮಿಷನ್ ಲೈಟ್ಸ್ ಸ್ಟೈಲ್ ಪನ್ಪುಣ ಸಾಮೂಹಿಕ ಆಂದೋಲನ ದುಂಬು ನಡಪಾವನುಂಡು. ಕರಿನ ವರ್ಷ ವಿಶ್ವ ಪರಿಸರ ದಿನ ತಾನಿ ನಮ್ಮ ಅಪ್ಪೆಳ್ಳು ಬೊಕ್ಕ ಪ್ರಕೃತಿ ಪೋಷಣೆದ ಶಕ್ತಿಗೆ ಮರ್ಯಾದಿ ಸಂದಾವನ ಏಕ್ ಪೇಡ್ ಮಾಕೆ ನಾಮ್ ಪನ್ಪುಣ ವಿಶಿಷ್ಟ ಅಭಿಯಾನನು ಸುರುಮಲ್ತದ. ಎನ್ಪ ಕೋಟಿ ದೈಕ್ಲೆನು ನಡಪುನ ಉದ್ದೇಶನು ಗಡುಡು ದುಂಬೆ ಸಾಸಾದನು. ಜನಕುಲು ಅಕ್ಲೆನವೇ ಆಯ್ನ ಚಲವಳಿ ಆದು ಸೇರ್ಸಾವನ್ನ ಇಂಚಿನ ನಡೆಡ್ದು ಲೋಕ ಕಲ್ಪು. ಪ್ರೀತಿದ ದೇಶಡು ವಾಸಮನ್ಪುಣಕ್ಲೆ ಗಣರಾಜ್ಯೋತ್ಸವದ ದಿನತಾನಿ ಬೊಕ್ಕರ ನಿಕ್ಲೆಗು ಮೆಚ್ಚಿಗೆ ತೆರಿಪಾವೆ. ನಮ್ಮ ಗಡಿನ ಕಾತಂದುಪ್ಪುನ ಯೋಧರೆಗು ಬೊಕ್ಕ ಗಡಿತ ಉಲಾಯಿ ರಕ್ಷಣೆಡುಪ್ಪುನ ಪೊಲೀಸ್ ಬೊಕ್ಕ ಅರೆಸೇನಾ ಕೆಲಸದಕ್ಲೆಗು ಎನ್ನ ಮೆಚ್ಚಿಗೆಲು. ನ್ಯಾಯಾಂಗ ಅಧಿಕಾರಶಾಹಿ ಬೊಕ್ಕ ಪಿದೈ ದೇಶಡುಪ್ಪುನ ನಮ್ಮ ಮಿಷನ್ಲೆನ ಸದಸ್ಯರೆಗಳ ಎನ್ನ ಮೆಚ್ಚಿಗೆಲು. ತನ್ಕುಲು ಮಾತ ನಿಕ್ಲೆನ ಪ್ರಯತ್ನೊಲೆಡು ಗೆಲ್ಮೆ ಸಂಪೊಳಿಪೆರೆ ಎನ್ನ ಎಡ್ಡೆಪುಳು ಸೋಲ್ಮೇಲು. ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಗಣರಾಜ್ಯೋತ್ಸವದ ಮುನ್ನಾ ದಿನವಾದ ನಿನ್ನೆ ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಭಾಷಣದ ತುಳು ಅವತರಣಿಕೆಯನ್ನು ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ರಘುನಾಥ್ ಎಂ ವರ್ಕಾಡಿ. ಆಕಾಶವಾಣಿ ಮಂಗಳೂರು. ಈಗ ನಾಗಚಂದ್ರಿಕಾ ಅವರ ಧ್ವನಿಯಲ್ಲಿರುವ ಪುರಂದರದಾಸರ ಭಕ್ತಿ ಗೀತೆಯೊಂದನ್ನು ಕೇಳೋಣ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042588330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಮೌನೇಶ್ ಕುಮಾರ್ ಚಾವಡಿ ಅವರು ನಾಗಚಂದ್ರಿಕಾ ಅವರೊಂದಿಗೆ ಹಾಡಿರುವ ಪುರಂದರದಾಸರ ಇನ್ನೊಂದು ಭಕ್ತಿ ರಚನೆ. ವಾಸುದೇವ ನಿನ್ನ ಮರ್ಮ ಕರ್ಮಂಗಳ ದೇಶದೊಳಗೆ ನಾ ಹೇಳಲು, ವಾಸುದೇವ ನಿನ್ನ ಮರ್ಮ ಕರ್ಮಂಗಳ ದೇಶದೊಳಗೆ ನಾ ಹೇಳಲು. ಕರ್ಮಂಗಳ ದೇಶದೊಳಗೆ ನಾ ಹೇಳಲು, ಮೌನ ಗೌರಿ ವ್ರತಕೋಸ್ಕರ ಮಕ್ಕಳ ಮಾವನ ಕೊಂದದ್ದು ಹೇಳಲು, ಮೌನ ಗೌರಿ ವ್ರತಕೋಸ್ಕರ ಮಕ್ಕಳ ಮಾವನ ಕೊಂದದ್ದು ಹೇಳಲು. ನೀನಾಗಿ ತುರುಗಳ ಹಿಂಡು ಕಾಯ ಹೋದ ಹೀನ ಹಾಲು ಕೊಟ್ಟೇನದು ಬಂದವಳ ಪ್ರಾಣವ ಕೊಂದದ್ದು ಹೇಳಲು. ತಾನಾಗಿ ಹಾಲು ಕೊಟ್ಟೇನೆಂದು ಬಂದವಳ ಪ್ರಾಣವ ಕೊಂದದ್ದು ಹೇಳಲು. ನೀನಾಗಿ ನೆರೆ ಮನೆ ವಾರ್ತೆಗಳೆಲ್ಲ ನಾನಾ ಬಗೆ ಮಾಡಿದ್ದ ಹೇಳಲು. ನೀನಾಗಿ ನೆರೆ ಮನೆ ವಾರ್ತೆಗಳೆಲ್ಲ ನಾನಾ ಬಗೆ ಮಾಡಿದ್ದ ಹೇಳಲು. ವಾಸುದೇವ ನಿನ್ನ ಮರ್ಮ ಕರ್ಮಂಗಳ ದೇಶದೊಳಗೆ ನಾ ಹೇಳಲು. ಮುಂದೆ ಕೇಳಿ ಎಸ್ ಜಿ ರಘುರಾಮ್ ಅವರ ದೇಶಭಕ್ತಿ ರಚನೆ ವೃಂದಗಾನದಲ್ಲಿ. ಸಮರಸ ಗಣತಂತ್ರಕ್ಕೆ ಜಯ ಜಯ ಶುಭವೆನ್ನಿ, ಸಮರಸವನ್ನು ಬಯಸುವ ಈ ರಾಷ್ಟ್ರಕ್ಕೆ ಗೆಲವೆನ್ನಿ, ಈ ರಾಷ್ಟ್ರಕ್ಕೆ ಗೆಲವೆನ್ನಿ, ಗಣತಂತ್ರದ ಗಣತಂತ್ರಕ್ಕೆ ಜಯ ಜಯ ಶುಭವೆನ್ನಿ, ಸಮರಸವನ್ನು ಬಯಸುವ ಈ ರಾಷ್ಟ್ರಕ್ಕೆ ಗೆಲವೆನ್ನಿ, ಈ ರಾಷ್ಟ್ರಕ್ಕೆ ಗೆಲವೆನ್ನಿ, ರಾಷ್ಟ್ರಕ್ಕೆ ಗೆಲವೆನ್ನಿ, ಈ ರಾಷ್ಟ್ರಕ್ಕೆ ಗೆಲವೆನ್ನಿ, ರಾಷ್ಟ್ರಕ್ಕೆ ಗೆಲವೆನ್ನಿ. ಅಲವಂದದ ಶತಚಂದದ ಒಟ್ಟಂದಕ್ಕೆ ಜಯವೆನ್ನಿ, ಅಲವಂದದ ಶತಚಂದದ ಒಟ್ಟಂದಕ್ಕೆ ಜಯವೆನ್ನಿ, ಆಳರ ಸರಿಗೊಂದೇ ಮತ ಇರಲವರವರಿಗೆ ಅವರ ಪಥ, ಅವರ ಪಥ, ಅವರ ಪಥ, ಗಣತಂತ್ರದ ಗಣತಂತ್ರಕ್ಕೆ ಜಯ ಜಯ ಶುಭವೆನ್ನಿ, ಸಮರಸವನ್ನು ಬಯಸುವ ಈ ರಾಷ್ಟ್ರಕ್ಕೆ ಗೆಲವೆನ್ನಿ, ಈ ರಾಷ್ಟ್ರಕ್ಕೆ ಗೆಲವೆನ್ನಿ, ರಾಷ್ಟ್ರಕ್ಕೆ ಗೆಲವೆನ್ನಿ. ಭಾಷೆಯ ಬಹುಮಂದಿಯ ಕೂಡಿಸಿ ದೀನಾಡಿದು, ತಲೆ ತೊಳೆಗಳ ತೆಕ್ಕೆಯೊಳಿರಿಸಿದೆ ಕಿತ್ತಲೆ ಹಲಸು, ಹಲ ಜಾತಿಯ ಹಲ ಭಾಷೆಯ ಬಹುಮಂದಿಯ ಕೂಡಿಸಿ ದೀನಾಡಿದು, ಚಕ್ರದ ನೇಮಿಯ ನಡು ಗುಂಬವ ಕಟ್ಟಿವೆ ಅರೆ ಕಾಲು, ರಾಜಗಳನ್ನು ಬಿಗಿಸುತ್ತಿದೆ ಗಣತಂತ್ರದ ನೂಲು, ಚಕ್ರದ ನೇಮಿಯ ನಡು ಗುಂಭವ ಕಟ್ಟಿವೆ ಅರೆ ಕಾಲು, ರಾಜಗಳನ್ನು ಬಿಗಿಸುತ್ತಿದೆ ಗಣತಂತ್ರದ ನೂಲು, ಗಣತಂತ್ರದ ನೂಲು, ಗಣತಂತ್ರದ ಗಣತಂತ್ರಕ್ಕೆ ಜಯ ಜಯ ಶುಭವೆನ್ನಿ, ಸಮರಸವನ್ನು ಬಯಸುವ ಈ ರಾಷ್ಟ್ರಕ್ಕೆ ಗೆಲವೆನ್ನಿ, ಈ ರಾಷ್ಟ್ರಕ್ಕೆ ಗೆಲವೆನ್ನಿ, ಈ ರಾಷ್ಟ್ರಕ್ಕೆ ಗೆಲವೆನ್ನಿ. ಮತವಳತನ ತೆಕ್ಕೆಯ ಸಡಿಲಿಸಲು ಎಳೆಸಿದೆ ಸುಭದ್ರ ನೆಲವನ್ನು, ಮಧುರಿಸ ತೊಡಗಿದೆ ಭೂಕಂಪ, ಹೇರಾಸೆಯ ಮತವಳತನ ತೆಕ್ಕೆಯ ಸಡಿಲಿಸಲು ಎಳೆಸಿದೆ ಸುಭದ್ರ ನೆಲವನ್ನು, ಮಧುರಿಸ ತೊಡಗಿದೆ ಭೂಕಂಪ, ಸ್ವಾತಂತ್ರ್ಯದ ಬೆಲೆ ಚಚ್ಚರ, ಸ್ವಾತಂತ್ರ್ಯದ ಬೆಲೆ ಚಚ್ಚರ, ಸ್ವಾತಂತ್ರ್ಯದ ಬೆಲೆ ಚಚ್ಚರ, ಗಣತಂತ್ರ ಕಾಪಿಡಲಿ, ಸ್ವಾತಂತ್ರ್ಯದ ಬೆಲೆ ಚಚ್ಚರ, ಗಣತಂತ್ರ ಕಾಪಿಡಲಿ, ಗಣತಂತ್ರ ಕಾಪಿಡಲಿ, ಗಣತಂತ್ರದ ಗಣತಂತ್ರಕ್ಕೆ ಜಯ ಜಯ ಶುಭವೆನ್ನಿ, ಸಮರಸವನ್ನು ಬಯಸುವ ಈ ರಾಷ್ಟ್ರಕ್ಕೆ ಗೆಲವೆನ್ನಿ, ಈ ರಾಷ್ಟ್ರಕ್ಕೆ ಗೆಲವೆನ್ನಿ, ರಾಷ್ಟ್ರಕ್ಕೆ ಗೆಲವೆನ್ನಿ, ಈ ರಾಷ್ಟ್ರಕ್ಕೆ ಗೆಲವೆನ್ನಿ, ರಾಷ್ಟ್ರಕ್ಕೆ ಗೆಲವೆನ್ನಿ, ಈ ರಾಷ್ಟ್ರಕ್ಕೆ ಗೆಲವೆನ್ನಿ, ಈ ರಾಷ್ಟ್ರಕ್ಕೆ ಗೆಲವೆನ್ನಿ. ವೃಂದಗಾನದಲ್ಲಿ ಸುಜನಾ ಅವರು ರಚಿಸಿರುವ ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ. ಕೊನೆಯಲ್ಲಿ ಕೇಳಿ ವೆಂಕಟರಾಜ ಪುಣಿಚಿತ್ತಾಯ ಅವರ ರಚನೆಯ ಇನ್ನೊಂದು ದೇಶಭಕ್ತಿ ರಚನೆ